ನೀವು ಏನ್ ಬೇಕಾದ್ರೂ ಮಾಡಿ ಪರವಾಗಿಲ್ಲ. ಬಹುಶಃ ಮುಂದೆ ಮುಂದೆ ಮುಂದೆ ಇವತ್ತಿನ ಎಲ್ಲ ಲಕ್ಷಣ ಕಾಣುವಾಗ ವರ್ಕ್ ಫ್ರಮ್ ಹೋಮೇ ಆಗ್ತದೆ ಅಂತ ಅನ್ನಿಸ್ತದೆ ನನಗೆ, ನಮ್ಗೆ ಅನ್ನಿಸ್ತಾ ಇದೆ. ಆ ವರ್ಕ್ ಫ್ರಮ್ ಹೋಮೇ ಆದ್ರೆ ಪುರುಷೋತ್ತಿರುವಾಗ ಒಂದಿಷ್ಟು ಕೃಷಿ ಮಾಡತಕ್ಕಂತಹ ಹುಮ್ಮಸ್ಸು, ಆ ಆಸೆ ನಿಮ್ಮಲ್ಲಿ ಉದಯ ಆದ್ರೆ ಇವತ್ತಿನ ಕಾರ್ಯಕ್ರಮ ಯಶಸ್ಸು. ಅದು ಹಾಕ್ಬೇಕು. ನಾವು ಯಾರು ಕೂಡ ನಿಮ್ಮನ್ನ ಇಂಜಿನಿಯರ್ ಆಗ್ಬೇಡಿ, ಡಾಕ್ಟರ್ ಆಗ್ಬೇಡಿ, ಏನೋ ಆಗ್ಬೇಡಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಕೃಷಿಯ ಬಗ್ಗೆ ಪ್ರೀತಿ ಇರಲಿ ಮಕ್ಕಳೇ, ಪ್ರೀತಿ, ಆ ಕೃಷಿಯ ಬಗ್ಗೆ ಒಂದು ಒಲವಿರಲಿ, ಒಂದು ಒಳ್ಳೆಯ ಭಾವನೆ ಇರಲಿ, ಇದೆಯಾ ಅಂತ. ಇವತ್ತು ಎಷ್ಟೋ ಸಲ ನಾವು ಬಸ್ಸಲ್ಲಿ ಹೋಗುವಾಗ ಇನ್ನೆಲ್ಲೋ ಪಾಪದ ರೈತ, ಸ್ವಲ್ಪ ಕೊಳೆ ಆಗಿದೆ ಬಟ್ಟೆ, ಉಡಿ ಉಡಿ ಆಗಿದೆ ಬಟ್ಟೆ, ಅವನನ್ನು ನೋಡಿದಾಗ ನಾವು ಸೀಟ್ ಬಿಟ್ಕೊಡ್ತೇವೋ, ಕಾಲ ಅಗಲ ಮಾಡಿ ಸೀಟ್ ಇಲ್ಲ ಅಂತ ಬಸ್ಸಿಂದ ಹೊರಗೆ ನೋಡ್ತೇವ. ಯೋಚನೆ ಮಾಡಿ ಸ್ನೇಹಿತರೆ, ಈ ಕೃಷಿಯಲ್ಲಿ ಏನು ಖುಷಿ ಇದೆ ಅಂತ. ಇಷ್ಟ ಆದ್ಮೇಲೆ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ, ಇವರು ಜೈನ್ ಹೈಸ್ಕೂಲ್ನಲ್ಲಿ ಮಾಸ್ಟರ್ ಆಗಿ 31 ವರ್ಷ ಇದ್ದವರು, ನಮ್ಮ ವಿದ್ಯಾರ್ಥಿಗಳು ಇದ್ದಾರೆ, ಮತ್ತು ಒಟ್ಟು 37 ವರ್ಷ ಮಾಸ್ಟರ್ ಆಗಿ ಕೆಲಸ. ಇವರಿಗೆಂತ ಕೃಷಿಯ ಬಗ್ಗೆ ಎಂತ ಗೊತ್ತುಂಟು ಅಂತ. ನಾನು 1ರಿಂದ 7ನೇ ಕ್ಲಾಸ್ನವರೆಗೆ ಸರಿ ಶಾಲೆಗೆ ಹೋಗಿರಲಿಲ್ಲ, 6ನೇ ಕ್ಲಾಸಲ್ಲಿ ಫೈಲ್, 1 ವರ್ಷ 2 ವರ್ಷ ಓದಿದ್ದ 6ನೇ ಕ್ಲಾಸ್. ಅಷ್ಟನ್ನೇ ಹೇಳಿ ಮುಗಿಸಿದ್ರೆ ಅಪರಾಧ ಆಗುತ್ತೆ. ಭುವನೇಂದ್ರ ಕಾಲೇಜಿನಲ್ಲಿ ಡಿಗ್ರಿ ಪದವಿಯಲ್ಲಿ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಆಗಿ ಗೋಲ್ಡ್ ಮೆಡಲಿಸ್ಟ್. ಮತ್ತೆ ಪುನಃ ಬಿ ಎಡ್ ನೀವು ಚಪ್ಪಾಳೆ ತೊಡಿಬೇಕು ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ನನ್ನ ಬಗ್ಗೆ ಕೆಟ್ಟ ಭಾವನೆ ಬರೋದು ಬೇಡ ಅಂತ ಹೇಳ್ತಾ ಇರೋದು. ಬಿ ಎಡ್ ನಲ್ಲಿ ಪುನಃ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅಂತ ಚಿನ್ನದ ಪದಕ ಪಡೆದವನ್ನ. 6ನೇ ಕ್ಲಾಸಲ್ಲಿ ಫೈಲ್ ಆಗಿರ್ಬೋದು, ಎಡ್ ಇಲ್ಲ, ಆದ್ರೆ ಯಾಕೆ ಫೈಲ್ ಆದ ಗೊತ್ತಾ? ಶಾಲೆಗೆ ಹೋಗ್ಲಿಲ್ಲ ಸರಿಯಾಗಿ, ಗದ್ದೆ ಉಳ್ಲಿಕ್ಕಿತ್ತು, ತೋಟದ ಕೆಲಸ ಇತ್ತು, ಕೋಣ ತೊಳಿಲಿಕ್ಕಿತ್ತು, ಕೃಷಿಯ ಕೆಲಸಗಳು ಧಾರಾಳವಾಗಿತ್ತು, ಜನ ಇರಲಿಲ್ಲ. ಅದಕ್ಕೋಸ್ಕರ ನನ್ನ ಅಪ್ಪ ನನ್ನಮ್ಮ ಮಧ್ಯಾಹ್ನದವರೆಗೆ ಕೃಷಿಯಲ್ಲಿ ತೊಡಗಿಸ್ತಾ ಇದ್ರು, ಮಧ್ಯಾಹ್ನ ಮೇಲೆ ಶಾಲೆಗೆ ಹೋಗ್ತಾ ಇದ್ದೆ. ಆಗ ಹೆಡ್ ಮಾಸ್ಟರ್ ಹೇಳ್ತಿದ್ರು, ಬೆಳಿಗ್ಗೆ ಶಾಲೆಗೆ ಬರಲಿಲ್ಲಲ್ಲ, ಗೆಟ್ ಔಟ್ ಅಂತ, ಮಧ್ಯಾಹ್ನ ಮೇಲೆ ಜಗಳಿಯಲ್ಲಿ ಮುಗಿಯುತ್ತಲ್ಲಿಗೆ, ಮತ್ತೆ ಪಾಸ್ ಆಗೋದೇಗೆ? ಪಾಸ್ ಆಗೋದೇಗೆ? ಅರ್ಧ ದಿವಸ ಗದ್ದೆಯಲ್ಲಿ, ಅರ್ಧ ದಿವಸ ಶಾಲೆಯ ಹೊರಗಡೆ ಜಗಳಿಯಲ್ಲಿ, ಇಷ್ಟೇ. ನನಗೆ ಇವತ್ತಿಗೂ ಪಶ್ಚಾತ್ತಾಪ ಇಲ್ಲ, ಪ್ರಾಥಮಿಕ ಶಾಲೆ ನಂದು ಚೆನ್ನಾಗಾಗಲಿಲ್ಲ ಅಂತ ಪಶ್ಚಾತ್ತಾಪ ಇಲ್ಲ. ಆದ್ರೆ ಇವತ್ತು ಚೆನ್ನಾಗಿ ಆರೋಗ್ಯ, ನನಗೆ ಕಾಯಿಲೆಗಳು ಇಲ್ಲ ಅಂತ ಹೇಳುವುದು ಕಡಿಮೆ, ಆರೋಗ್ಯವಾಗಿದ್ರೆ ನಾನು ಆ ಪ್ರಾಥಮಿಕ ಶಾಲೆಯಲ್ಲಿರುವಾಗ ಗದ್ದೆಯಲ್ಲಿ ದುಡ್ದದ್ದೇ ಇವತ್ತು ನನ್ನ ಆರೋಗ್ಯದ ರಹಸ್ಯ ಅಂತ ನಾನು ಭಾವಿಸಿಕೊಳ್ತೇನೆ. ಇದು ನನ್ನ ಒಪ್ಪನದ್ದಲ್ಲ, ಇದು ನನ್ನ ಒಪ್ಪನದ್ದಲ್ಲ. ಇವತ್ತು ಯಾರು ಕೃಷಿಯಲ್ಲಿ ದುಡಿತಾರೆ, ನನ್ನ ಅಮ್ಮನ ಉದಾಹರಣೆ ಕೊಡುತ್ತೇನೆ, ಬೇರೆ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋದನ್ನು ಹೇಳ್ತೇನೆ. ನನ್ನ ಅಮ್ಮ 93 ವರ್ಷ ಬದುಕಿದ್ರು, ಆದ್ರೆ ಆ ಮಹಾಮಾರಿ ಕೊರೋನಾ ನನ್ನ ಅಮ್ಮನನ್ನು ಹಿಡ್ಕೊಂಡು ಹೋಯಿತು, ಆ ಪ್ರಶ್ನೆ ಬೇರೆ. ಆದ್ರೆ ಅಮ್ಮ ತಾನು ಮರಣ ಹೊಂದುವುದಕ್ಕಿಂತ, ಆಸ್ಪತ್ರೆಗೆ ಹೋಗುವುದಕ್ಕಿಂತ 4 ದಿವಸ ಟೈಮ್ ತುಂಬಬಹುದು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ನಾನು ಹೇಳ್ತಾ ಇರೋದು ಅಮ್ಮನ ಕತೆ ಹೇಳ್ತಾ ಇದ್ದೆ. ಆಸ್ಪತ್ರೆಗೆ ಹೋಗುವುದಕ್ಕಿಂತ 4 ದಿವಸ ಮೊದಲವರೆಗೂ ಕೂಡ 93ನೇ ವಯಸ್ಸಿನಲ್ಲಿಯೂ ಕೂಡ ಅವರು ಸುಮ್ಮನೆ ಕೂತದ್ದಿಲ್ಲ, ತೋಟ ಸುತ್ತಕೊಂಡು, ಅಡಿಕೆ ಹಾಳೆ ಹೆಕ್ಕೊಂಡು, ಗೇರು ಬೀಜದ ಮರದ ಒಳಗೆ ಹೋಗ್ಕೊಂಡು, 1 ದಿವಸ ಕೂಡ ಸುಮ್ಮನೆ ಕೂತದ್ದಿಲ್ಲ. ಅನಾರೋಗ್ಯ ಪೀಡಿಸಿದ್ದಲ್ಲ, 93 ವರ್ಷಕ್ಕೂ ನೆನಪು ಶಕ್ತಿ ಚೆನ್ನಾಗಿತ್ತು, ದೈಹಿಕ ಶಕ್ತಿ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಯಾರು ಚೆನ್ನಾಗಿದ್ರು? 10-12ನೇ ವರ್ಷದಿಂದಲೇ ಅವರು ಕೃಷಿಯಲ್ಲೇ ಇದ್ದರು, ಅವ್ರಿಗೆ ಸುಮ್ಮನೆ ಕೂತ್ ಗೊತ್ತೇ ಇಲ್ಲ. ಅದು ಖುಷಿ, ನಿಜವಾಗಿರ್ತಕ್ಕಂಥ ಖುಷಿ. ಆರೋಗ್ಯ ಇವತ್ತು 60-70 ಆಗುವಾಗಲೇ ಹೀಗೆ ಹೀಗೆ ಆಗ್ತಕ್ಕಂಥ ಪರಿಸ್ಥಿತಿ ಬಂದ್ರೆ ಯಾಕೆ ಬರುತ್ತೆ? ದುಡಿಯಲ್ಲ ನಾವು. ಇಲ್ಲಿ ನೆನಪಿರ್ಬೇಕು ಹಿರಿಯರಿಗೆ, ಕೆಲವರಿಗೆ ಶಿವರಾಮ ಕಾರಂತರು ಸಮಾಜ ಮಂದಿರಕ್ಕೆ ಬಂದಾಗ ಒಂದು ಮಾತು ಹೇಳಿದ್ರು, ಬಹಳ ಚಂದದ ಮಾತು. ಈ ಜಗತ್ನಲ್ಲಿ ಮನುಷ್ಯ ದುಡಿಯುವುದರಿಂದ ಸಾಯುವುದಿಲ್ಲ, ದುಡಿಯದೇ ಇರುವುದರಿಂದ ಸಾಯ್ತಾನೆ ಅಂತ. ದುಡಿಯದೇ ಇರುವುದರಿಂದ, ನನ್ನ ಮಾತಲ್ಲ, ಕಾರಂತ ಜನಿಗೆ, ಕಾರಂತ ಜನಿಗೆ ನಿಮ್ಮ ಚಪ್ಪಾಳು. ದುಡಿಯೋದ್ರಿಂದ ಯಾರು ಅವ್ರು ಹೇಳ್ತಾರೆ ದುಡಿಬೇಕು, ಆದ್ರೆ ಹೊಟ್ಟೆಗೆ ಸರಿ ತಿನ್ಬೇಕು. ಒಂದ್ವೇಳೆ ಅವ ಸತ್ತರೆ ಹೊಟ್ಟೆಗೆ ಸರಿ ತಿನ್ನದೆ ಸಾಯ್ಬೋದು. ದುಡಿ ನೋಡ, ಶ್ರಮ ಪಟ್ಟು ದುಡಿದೋದ್ರಿಂದ ಯಾರು ಸತ್ತಿದ್ದಾರ? ಒಳ್ಳೇದು, ಅಷ್ಟಪುಷ್ಟವಾಗಿದೆ ಶರೀರ, ಆದ್ರಿಂದ ಗಮನಿಸ್ಬೇಕು. ನನ್ನ ಅಣ್ಣನ ಉದಾಹರಣೆ ಕೊಡುತ್ತೇನೆ, ನಾನು ಹೇಳ್ತಾರೆ ಮತ್ತೆ ನನಸ್ಬೋದು. ಅವ 21 ವರ್ಷ ಮಿಲಿಟರಿಯಲ್ಲಿ ಸೈನ್ಯದಲ್ಲಿ ಕೆಲಸ ಮಾಡಿ ಈಗ ಮಿಲಿಟರಿಯವರ ಸಂಘದ ಅಧ್ಯಕ್ಷನಾಗಿದ್ದಾನೆ ಅಜಿತ್ ಕುಮಾರ್ ಅಂತ. ಈಗ ಅದರ ನಂತರ ಮತ್ತು ಮಿಲಿಟರಿಗೆ ಹೋಗುವ ಮೊದಲು ಪೂರ್ತಿ ಕೃಷಿಯಲ್ಲಿ ಇದ್ದದ್ದು. ಈಗಲೂ ನೀವು ಹೋಗಿ ನೋಡಿದ್ರೆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಬಹಳ ಖುಷಿಯಲ್ಲಿ ಇದ್ದಾನೆ, ಬಹಳ ಆನಂದದಲ್ಲಿ ಇದ್ದಾನೆ, ಬಹಳ ಆನಂದದಲ್ಲಿ ಇದ್ದಾನೆ. ಈ ತರ ಕೃಷಿಯಲ್ಲಿ ತುಂಬಾ ಸಂತೋಷ ಇದೆ ಅನ್ನೋದನ್ನೇ ಗಮನಿಸಿ ಮತ್ತು ಕೃಷಿಯ ಶ್ರೇಷ್ಠತೆಯನ್ನು ನೋಡಿ ಕುವೆಂಪು ಹೇಳ್ತಾರೆ ನೇಗಿಲ ಯೋಗಿ ಅಂತ ಹಾಡು ಕೇಳಿದೆ ನನಗೆ, ಅದಕ್ಕೆ ಆಸೆ ಆಗತ್ತೆ. ನೀವು ಆ ಹಾಡನ್ನು ಶ್ರದ್ಧೆಯಿಂದ ಕೇಳಬೇಕಾಗಿತ್ತು, ಆದ್ರೆ ಕೆಲವರು ಕೇಳ್ತಾ ಇರಲಿಲ್ಲ. ನೇಗಿಲ ಯೋಗಿ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಅವನು ಸಾಮಾನ್ಯನಲ್ಲ, ಅವನೊಬ್ಬ ತಪಸ್ವಿ. ನೀವು ಕರೋನಾ ಸಂದರ್ಭದಲ್ಲಿ ನೋಡಿದ್ದೀರಿ, ಎಂತ ಕರೋನಾ ಬಾಧಿಸಿದ್ರು ಕೂಡ ಕೃಷಿಕರು ಉಳುವುದನ್ನ, ಗದ್ದೆ ಕೆಲಸ ಮಾಡುವುದನ್ನು ನಿಲ್ಲಿಸಿದ್ರ? ಬಾಕಿಯವರೆಲ್ಲ ಬಂದಾಯ್ತಲ್ಲ, ಲಾಕ್ಔಟ್ ಆಯ್ತಲ್ಲ, ಭೂಮಿಗೆ ಲಾಕ್ಔಟ್ ಮಾಡಿದ್ವ? ನಾವು ಮಾಡಿಲ್ಲ. ಯಾಕೆಂದ್ರೆ ಅವನಿಗೇನು ಬಾಧಿಸುವುದೇ ಇಲ್ಲ, ಅವ ಯೋಗಿ, ಅವ ತಪಸ್ವಿ, ಅವನ್ ಏನ್ ಬಂದ್ರು ಕೂಡ ಕೆಲಸ ಮಾಡ್ತಾ ಇರ್ತಾನೆ. ಮತ್ತು ಅದರಲ್ಲಿ ಖುಷಿ ಇದೆ, ಎಷ್ಟೋ ಜನರಿಗೆ ಲಾಕ್ಔಟ್ ಆದಾಗ ಭಾರಿ ಖುಷಿಯಾದದ್ದುಂಟು, ಮನೇಲಿ ಕುತ್ಕೊಳ್ಳುವಾಗ ಆಯ್ತಲ್ಲ ಅಂತ, ರೆಸ್ಟ್ ಸಿಕ್ತಲ್ಲ ಅಂತ ತುಂಬಾ ಜನ ಖುಷಿ ಪಟ್ಟವರು ಇದ್ದಾರೆ. ಆದ್ರೆ ಅದೆಲ್ಲ ಪ್ರಶ್ನೆ. ಪ್ರಶ್ನೆ ಏನು ಕೇಳಿದ್ರೆ ಅವನಿಗೆ ಖುಷಿ ಇದೆ, ಕೆಲಸ ಮಾಡೋದ್ರಲ್ಲಿ ಖುಷಿ ಇದೆ, ಸುಮ್ಮನೆ ಕೂತ್ಕೊಳ್ಳೋದ್ರಲ್ಲಿ ಅವನಿಗೆ ಖುಷಿ ಇಲ್ಲ ಅನ್ನೋದನ್ನ ನಾವು ಗಮನಿಸ್ಬೇಕು. ಬಹಳ ಸಣ್ಣ ಟಿಪ್ಸ್ ರೂಪದಲ್ಲಿ ಹೇಳ್ತೇನೆ. ರೈತ ಇವತ್ತು ಅನೇಕ ಜನ ಬಿ ಪಿ ಶುಗರ್ ಬಂದ ಕೂಡಲೇ ಬೆಳಿಗ್ಗೆ ವಾಕಿಂಗ್ ಜಾಗಿಂಗ್ ಶುರು ಮಾಡ್ತಾರೆ. ರೈತ ಯಾವತ್ತೂ ವಾಕಿಂಗ್ ಮಾಡಬೇಕಾಗಿಲ್ಲ, ಯಾವತ್ತು ಜಾಗಿಂಗ್ ಮಾಡಬೇಕಾಗಿಲ್ಲ, ಯಾಕಂದ್ರೆ ಅವನು ಕೃಷಿ ಕೆಲಸ ಮಾಡುವಾಗಲೇ ಅದೆಲ್ಲ ನಡೆದು ಹೋಗ್ತದೆ. ನನಗೆ ಸರಿ ನೆನಪಿದೆ, ಬೆಳಿಗ್ಗೆ 5-5.5 ಗಂಟೆಗೆ ಎತ್ತುಗಳನ್ನು ತಗೊಂಡು ಹೋಗಿ ಗದ್ದೆಯಲ್ಲಿ ಉಳ್ಳಿಕ್ ಶುರು ಮಾಡಿದ್ರೆ 11:30-12 ಗಂಟೆವರೆಗೆ ವಾಕಿಂಗೇ ಅಲ್ವಾ? ವಾಕಿಂಗೇ ಅಲ್ವಾ? ಆ ಎತ್ತಿನ ಜೊತೆಯಲ್ಲಿ ವಾಕಿಂಗೇ ಅಲ್ವಾ ನಮ್ದು? ನಮ್ಗೆ ಬೇರೆ ವಾಕಿಂಗ್ ಇಲ್ಲ. ಇವತ್ತು ನೋಡಿ ಬೆಳಿಗ್ಗೆ ಎದ್ದು ನನಗೆ ಡಯಾಬಿಟಿಸ್ ಅಂತ ವಾಕಿಂಗ್ ಮಾಡ್ತಾ ಇರ್ತಾರೆ, ಬೆವರು ಹೊರಿಸ್ತಾ ಇರ್ತಾರೆ. ಬೇಕಾ ಈ ವ್ಯವಸ್ಥೆ? ಯಾವ ರೈತನಾದ್ರೂ ವಾಕಿಂಗ್ ಮಾಡಿದ್ದನ್ನು ನೋಡಿದ್ದೀರಾ ನೀವು? ಆರೋಗ್ಯವಂತನಾಗಿ ಬದುಕಿದ್ದ. ಇವತ್ತು ಜಿಮ್ ಸಂಸ್ಕೃತಿ ಬೆಳೀತಾ ಇದೆ ಮಕ್ಕಳೇ, ಜಿಮ್ ದುಡ್ಡು ಕೊಡು. ಆದ್ರೆ ನಿಮ್ಮ ಅಪ್ಪ ಅಮ್ಮ ಕೃಷಿಕರು ಅಂತ ಹೇಳಿದ್ರಿ ಕೆಲವರು, ಎಷ್ಟು ಜನ ಅಪ್ಪ ಅಮ್ಮನನ್ನ ಸರಿ ನೋಡಿದ್ದೀರ ಗೊತ್ತಿಲ್ಲ. ಯಾಕಂದ್ರೆ ಒಂದು ಪ್ರಾಯಕ್ಕೆ ಬಂದ ಮೇಲೆ ಅಪ್ಪ ಅಮ್ಮನನ್ನು ಕೂಡ ಸರಿ ನೋಡುವ ತಾಳ್ಮೆ ನಮ್ಮ ಹತ್ರ ಇಲ್ಲ. ಇವತ್ತು ಒಂದ್ಸಲ ಹೋಗಿ ಅಮ್ಮನನ್ನ ಅಪ್ಪನನ್ನ ನೋಡಿ, ತಾಳ್ಮೆ ಇಲ್ಲ ನಮ್ಗೆ. ಅವ್ರ ಮುಖ ನೋಡ್ಲಿಕ್ಕೆ ತಾಳ್ಮೆ ಇಲ್ಲ. ಅವ್ರು ದುಡಿದು ಸಂಪಾದಿಸಿ ನಮ್ಗೆ ಅನ್ನ ಹಾಕ್ತಾರೆ, ಆದ್ರೆ ಅವರನ್ನು ಸರಿ ನೋಡುದಿಲ್ಲ ನಮ್ಮ ಮಕ್ಕಳೇ. ಒಂದ್ಸಲ ಅಪ್ಪ ಅಂಗಿ ತೆಗೆದಿದ್ದಾಗ ನೋಡಿ, ಖಂಡಿತ 4-pack ಎಲ್ಲ ರೈತರಿಗೆ ಇರುತ್ತೆ. ಇನ್ನು ಸ್ವಲ್ಪ ಶ್ರಮ ಪಟ್ಟಿರೋರಿಗೆ 5-pack ಖಂಡಿತ ಇರ್ತದೆ. ಅವ್ರು ಮನಸ್ಸು ಮಾಡಿದ್ರೆ 6-pack ಕೂಡ ಬರ್ತಿತ್ತು ಅವರಿಗೆ. ಬೇಡ, ನಿಮ್ಮ ಕಂಬಳದ ಶ್ರೀನಿವಾಸ ಗೌಡನ ಚಿತ್ರ ನೋಡಿ, ವೆರಿ ಬ್ಯೂಟಿಫುಲಿ 6-pack ಮ್ಯಾನ್. ಅವರು ಪೇಮೆಂಟ್ ಮಾಡಿ ಜಿಮ್ಮಿಗೆ ಹೋಗಿ 6-pack ಆದದ್ದಲ್ಲ, ಕೃಷಿಯಲ್ಲಿ ಕೆಲಸ ಮಾಡಿದ್ರಿಂದ ಶ್ರೀನಿವಾಸ ಗೌಡ ಇವತ್ತು 6-pack ಜನ. ಯೋಚನೆ ಮಾಡಿ, ಯಾಕಿಲ್ಲ ಕೃಷಿಯಲ್ಲಿ? ಇವಾಗಲೆಲ್ಲ ಮಡ್ ಥೆರಪಿ ಅಂತ ಒಂದು ಬಂದಿದೆ ಆಯುರ್ವೇದಿಕ್ ಇತ್ಯಾದಿಗಳಲ್ಲಿ ನೋಡಿ ನೀವು, ಮಣ್ಣು ಮೆತ್ತಿ ಅವನಿಗೆ ಚಿಕಿತ್ಸೆ ಮಾಡೋದು. ಗೊತ್ತಾ ನಿಮಗೆ? ರೈತನಿಗೆ ಇದರ ಅವಶ್ಯಕತೆ ಇಲ್ಲ, ದಿನಪೂರ್ತಿ ಮಣ್ಣಲ್ಲೇ ಇರ್ತಾನೆ. ಮಡ್ ಥೆರಪಿ, ಫೀಸ್ ಇಲ್ಲ, ನೆನ್ಪಿಟ್ಕೊಳ್ಳಿ, ಫೀಸ್ ಇಲ್ಲ, ಪ್ರತಿಫಲ ಇದೆ ಅದರ ಬದಲು. ಅದೇ ಕೊಡ್ತದೆ, ಭೂಮಿಯೇ ಕೊಡ್ತದೆ ಮಡ್ ಥೆರಪಿ ಆದ್ರೆ. ಎಲ್ಲಿ ಬೇಕು ಮಡ್ ಥೆರಪಿ ಅಂತಕ್ಕಂಥದ್ದು, ಅದನ್ನು ಗಮನಿಸಿ. ಇನ್ನೊಂದು ಶುರುವಾಗಿದೆ ಜಿಮ್ಮಿನ ಜೊತೆಯಲ್ಲಿ, ಸ್ಟೀಮ್ ಬಾತ್ ಅಂತ. ಬೆವರಿನಲ್ಲಿ ಸ್ನಾನ ಮಾಡೋದಂತೆ. ಅದೆಂತ ವಿಚಿತ್ರವು, ದೇವರಿಗೆ ಹೌದಾ ಕೇಳಿದ್ದೀರಲ್ಲ ಎಂತ, ಬಾಕ್ಸ್ ನಲ್ಲಿ ಮನೆ ಗ್ಲಾಸ್ ಬಾಕ್ಸ್ ನಲ್ಲಿ ಹಾಕಿ ಅಲ್ಲಿ ಒಂದು ಸ್ಟೀಮ್. ರೈತನಿಗೆ ಬೇಡವೇ ಬೇಡ, ಬೆಳಕಿನಿಂದ ಸ್ಟೀಮ್ ಅಂದ್ರೆ ಬೆವರ್ತಾ ಇರ್ತದೆ ಅವನಿಗೆ. ನಿಜವಾಗಿ ಬೆವರಿದಷ್ಟು ಆರೋಗ್ಯದ ಒಳ್ಳೆಯ ಸಂಗತಿ ಮತ್ತೊಂದಿಲ್ಲ. ಬೆವರು ಬೇಕು, ನಾವು ಬೆವರುದೇ ಇಲ್ಲ. ಬಂದ ಕೂಡಲೇ ಫ್ಯಾನ್ ಹಾಕ್ತು, ಎ ಸಿ ಹಾಕ್ತು, ಇನ್ನೊಂದೇನು ಅದರೊಟ್ಟಿಗೆ ಕೂತ್ಕೊಡ್ತು, ಹೊರಗೆ ಬಂದ್ರೆ ಮತ್ತೆ ಬೆವರುದು, ಕಾರಲ್ಲಿ ಹೋದ ಕೂಡಲೇ ಪುನಃ ಎ ಸಿ. ಅಯ್ಯೋ ಗ್ರಾಚಾರವೇ. ಸಹಜವಾಗಿರ್ತಕ್ಕಂತಹ ಬೆವರು ಪಡೆದು ಒಳ್ಳೆ ಆರೋಗ್ಯವಂತ ಶರೀರವನ್ನ ಬದುಕನ್ನು ನಡೆಸ್ತಕ್ಕಂತ ಅವಕಾಶ ಇರುವಂತ ರೈತನ ಬದುಕು ಎಷ್ಟು ಭಾಗ್ಯವಂತವಾದದ್ದು ಎನ್ನುವುದನ್ನ ಯೋಚನೆ ಮಾಡಿ ಅಂತ ನಿಮ್ಮ ಹತ್ರ ವಿನಂತಿಸ್ತೇನೆ. ಇವತ್ತು ಬೆಳಿಗ್ಗೆ ಇದ್ರೆ ಹಾಲು, ನಂದಿನಿ ಹಾಲು, ತೊಟ್ಟೆ ಹಾಲು ಬರ್ತದೆ. ನಿಮ್ಗೆ ಗೊತ್ತಾ ಆ ತೊಟ್ಟೆ ಹಾಲು ಯಾವತ್ತಿತ್ತು ಅಂತ? ನಾನು ದಯವಿಟ್ಟು ಗೇಮ್ ಎಫ್ ಹತ್ರ ಕ್ಷಮೆ ಕೇಳ್ತೇನೆ, ಈ ನನ್ನ ವಿಷಯಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ. ತೊಟ್ಟೆ ಹಾಲು ಅದನ್ನು ಕರೆದು ಎಷ್ಟು ದಿವಸ ಆಗಿರ್ತದೆ ಗೊತ್ತುಂಟ ನಿಮಗೆ? ಬೇಡ, ನಾನು ವಿವರಣೆ ಕೊಡ್ಲಿಕ್ಕೆ ಹೋಗುದಿಲ್ಲ. ಅಂತೂ ಅವತ್ತಿದ್ದ ಅಲ್ವೇ ಅಲ್ಲ. ನೀವು ಇವತ್ತು ನಿಮ್ಮ ಮನೆಗೆ ಬಂದ ಪ್ಯಾಕೆಟ್ ನ ಹಾಲು ಇವತ್ತಿದ್ದು ಖಂಡಿತ ಅಲ್ಲ, ಹಳತು. ಯಾಕೆ ನೀವು ರೈತರಾಗಿ 4 ಹಸು ಸಾಕಿ ಬೆಳಿಗ್ಗೆ ಎದ್ದು ಅದರ ಹಾಲು ತೆಕ್ಕೊಂಡು ಬಿಸಿ ಬಿಸಿ ಫ್ರೆಶ್ ಹಾಲು ಕುಡಿಯತಕ್ಕಂತಹ ಭಾಗ್ಯ ಕೃಷಿಕನಿಗೆ ಮಾತ್ರ ಇರ್ತಕ್ಕಂಥದ್ದು, ಬೇರೆ ಯಾವನಿಗೂ ಇಲ್ಲ, ಯಾವನಿಗೂ ಇಲ್ಲ. ಎಲ್ಲ ಪ್ಯಾಕೆಟ್ ಹಾಲುಗಳಿಗೆ ಬಲಿ ಬೀಳ್ತಾ ಇದ್ದೇವೆ. ಹಾಗಂತೇಳಿ ಪ್ಯಾಕೆಟ್ ಹಾಲು ಬೇರೆ ರೀತಿಯಲ್ಲಿ ಬರ್ತದೆ, ಅದನ್ನು ನಾನು ಮತ್ತೆ ನೆನಪು ಮಾಡಿಕೊಳ್ಳುತ್ತೇನೆ. ಆಯ್ತು, ಇವತ್ತು ಎಲ್ಲಿ ಕೃಷಿ ಇದೆಯೋ ಆ ಕೃಷಿಕರ ಮಕ್ಕಳೆಲ್ಲರೂ ಕೂಡ ಚೆನ್ನಾಗಿ ಈಜುತ್ತಾರೆ, ನೆನ್ಪಿಟ್ಕೊಳ್ಳಿ. ಈಜಿದ ನಾನಂತೂ ನಾನು ಕೋಣ ತೆಳಲಿಕ್ಕೆ ಹೋಗುವಾಗಲೇ ಈಜು ಕಲ್ತದ್ದು. ಈಗ ಸಮುದ್ರಕ್ಕೆ ಬಿದ್ದರೂ ಎದ್ದು ಬರ್ತೇನೆ ಅಂತಕ್ಕಂಥ ಧೈರ್ಯ ಉಂಟು ನನಗೆ. ಯಾಕಂದ್ರೆ ನನಗೆ ಈಜು ಬರುತ್ತೆ. ಇದು ಈಜು ಕಲ್ತದ್ದು ಈಜು ಕೊಳದಲ್ಲಿ ಪೇಮೆಂಟ್ ಮಾಡಿ ಅಲ್ಲ. ಯಾವ ಕೃಷಿಕರ ಮಕ್ಕಳು ಕೂಡ ಸ್ವಿಮ್ಮಿಂಗ್ ಅನ್ನ ಈಜುವುದನ್ನ ತಮ್ಮ ಸಹಜವಾಗಿರ್ತಕ್ಕಂಥ ಕ್ರಿಯೆಯಾಗಿ ಬಾಲ್ಯದಿಂದಲೇ ಕಲ್ತು ಬಂದ್ಬಿಡ್ತಾರೆ. ಅವ್ರಿಗೆ ಯಾರಿಗೂ ಕೂಡ ಸ್ವಿಮ್ಮಿಂಗ್ ಫುಲ್ ಬೇಕಾದಂತ ಅವಶ್ಯಕತೆ ಇಲ್ಲ ಅಂತನ್ನ ಇಲ್ಲಿ ಮುಖ್ಯವಾಗಿ ನೆನಪು ಮಾಡಿಕೊಳ್ಳುತ್ತೇನೆ. ಇವತ್ತು ಕಂಬಳದಂತ ಗ್ರಾಮೀಣ ಕ್ರೀಡೆಗಳು ಬೆಳೆದು ಬಂದದ್ದು ಎಲ್ಲಿಂದ ಅಂತ ಯೋಚನೆ ಮಾಡಿದ್ರೆ ಕೃಷಿ ಮೂಲದಿಂದಲೇ ಅನ್ನೋದನ್ನ ನಾವು ನೆನಪು ಮಾಡಿಕೊಳ್ಬೇಕು. ನೀರು ಇವತ್ತು ಕೊಂಡಲ್ಲಿ ಇಟ್ಟಿದ್ದಾರೆ, ಕೆಳಗಿಟ್ಟಿದ್ದಾರೆ ಬಿಡಿ. ಅಲ್ಲ ಬೇಡ, ನನಗೆ ಬೇಡ, ನಾನು ಅದನ್ನು ದೂರ್ಲಿಕ್ಕೆ ಶುರು ಮಾಡಿ. ಅವರು ನನಗೆ ನೀರು ಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ. ಅಲ್ಲ, ಆ ಬಾಟ್ಲಿ ನೀರು ಕೂಡ ಇವತ್ತಿದ್ದಲ್ಲ ಸ್ವಾಮಿ, ಆದ್ರೆ ನಾನು ಹಳ್ಳಿ ರೈತ ಅಂತ ಹೇಳಿದ್ರು, ನಾವು ಹಳ್ಳಿಯಲ್ಲಿ ಶುದ್ಧವಾಗಿ ಕೊಡಪಾನದಲ್ಲಿ ತೆಗೆದು ಶುದ್ಧ ಕುಡಿಯುದು, ಅದಕ್ಕೆ ಕೆಮಿಕಲ್ ಹಾಕಿದ್ದಾರೆ ಗೊತ್ತಾ ನಿಮ್ಗೆ? ಯಾಕಂದ್ರೆ 10 ದಿವಸ 15 ದಿವಸದ ಹಿಂದೆ ಪ್ಯಾಕ್ ಮಾಡಿದ ನೀರು, ಇಲ್ಲಾರೆ ಹುಳ ಆಗುದಿಲ್ವಾ? ಹುಳ ಆಗಬಾರದು ಅಂತ ಅದಕ್ಕೆ ಕೆಮಿಕಲ್ ಹಾಕಿ ಬಂದ್ ಮಾಡುದು. ಬಿರಡೆ ಸುಮ್ಮನೆ ಅಲ್ಲ, ಅದು ಶುದ್ಧ ನೀರು ಅಂತ ನೀವು ಹೇಳ್ತೀರಿ. ನಾನು ಹೇಳುದು ನನ್ನ ಮನೆಯ ಬಾವಿಯಿಂದ ನಾನು ತೆಗೆದು ಕುಡಿದ ನೀರೇ ನಿಜವಾಗಿರ್ತಕ್ಕಂತ ಶುದ್ಧ ನೀರು. ಅದು ಆ ಬಾಕ್ಯ ಇರುವುದು ರೈತನಿಗೆ ಮಾತ್ರ, ರೈತರಿಗೆ ಮಾತ್ರ. ಹಾಗಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಹಸಿದು ಉಣ್ಣುವ ಬಾಕ್ಯ ಇರುವುದು ರೈತನಿಗೆ ಮಾತ್ರ. ಇವತ್ತು ಎಷ್ಟೋ ಮನೆಗಳಲ್ಲಿ ಮಕ್ಕಳಿಗೆ ನಿಂಗೋಲು ಅಂತ ಮಾಡ್ತಾರೆ, ಅದಕ್ಕೂ ನಾ ರೆಡಿಮೇಡ್, ಅಯ್ಯೋ ದೇವೇ ಆಚಾರವೇ, ಮನೆಯಲ್ಲೇ ತಯಾರು ಮಾಡುವ ಮ್ಯಾಗಿ ಬಿಡಿ, ಎಂತೆಂಥದ್ದು ತಯಾರು ಮಾಡಿ ಕೊಡ್ತಾ ಇದ್ದೆ. ಆದ್ರೆ ನಾನು ಹೇಳ್ತಾ ಇರೋದು ಬಹಳ ಮುಖ್ಯವಾಗಿ ಹಸಿವಾಗಬೇಕು ಅಂತಿಲ್ಲ, ಅಮ್ಮ ಊಟ ಮಾಡಿಸುತ್ತೆ 10 ಗಂಟೆಗೆ ಮಗುವಿಗೆ ಊಟ ಮುಗಿತು, ಮಗುವಿಗೆ ಹಸಿವೆ ಆಗಿದೆ ಇಲ್ವಾ ಅಂತ ಯಾರು? ಆದ್ರೆ ಸರಿಯಾಗಿ ಹಸಿವೆ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಂಡು ಹಸಿವಾದಾಗ ಊಟ ಮಾಡ್ತಕ್ಕಂತ ಒಂದು ರೈತ ಹಸಿನಾದಾಗ ಊಟ ಮಾಡೋದು. ನೀವು ಉತ್ತರ ಕರ್ನಾಟಕದ್ದು ನೋಡ್ಬೇಕು, ನಾನು ಆ ಕಡೆ ಎಲ್ಲ ಓಡಾಡಿದ್ದೇನೆ, ಎಂಥ ಗದ್ದೆಗಳು ಗದ್ದೆಗಳು. ಆದರೆ ಬೆಳಿಗ್ಗೆ ಒಂದು 11:30 ಆಗುವಾಗ ಆ ಮರದ ಬುಡದಲ್ಲಿ, ಮಧ್ಯೆ ಇರ್ತಕ್ಕಂಥ ಒಂದು ಮರದ ಬುಡದಲ್ಲಿ, ತುಂಬ ಆಳ್ವಾಸ್ನಲ್ಲೆಲ್ಲ ಉತ್ತರ ಕರ್ನಾಟಕದ ಮಕ್ಕಳಿದ್ದಾರೆ, ಆ ಮರದ ಬುಡದಲ್ಲಿ ಅಮ್ಮ ತಲೆಯ ಮೇಲೆ, ಅದು ಕೂಡ ಕೈಗಿಟ್ಕೊಳ್ಳೋದಿಲ್ಲ, ಹೀಗೆ ಹೊಡ್ತಾ ನೋಡಿ. ನಂಗೆ ತುಂಬ ಖುಷಿ, ಉತ್ತರ ಕರ್ನಾಟಕದ ನೀವು ತಾಯಂದಿರು ಗಂಡನಿಗೋಸ್ಕರ ಆ ಆಹಾರ ತಗೊಂಡೋಗ್ತಾರೆ, ಫುಡ್ ತಗೊಂಡೋಗ್ತಾರೆ, ಕೈ ಇಟ್ಕೊಳ್ಳೋದಿಲ್ಲ, ಅದನ್ನ ಈಗ ಕಟ್ಕೊಂಡು ತಲೆ ಮೇಲೆ ನೀವು ನೋಡೋಣ, ಒಂದು ಒಂದು ಪುಸ್ತಕ ಇಟ್ಕೊಂಡು ಹೋಗಿ ನೋಡೋಣ. ಈಗ ಆಗ್ತಾರೆ ಬ್ಯಾಲೆನ್ಸಿಂಗ್ ಆಗುದಿಲ್ಲ, ಅವರು ಕೈ ಬೀಸ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಗಂಡ ಬೆಳಿಗ್ಗೆ ಹೋಗಿ ದುಡ್ದಿರ್ತಕ್ಕಂತ ಗಂಡನಿಗೆ ಬೆವರಿ ಹಸಿವಾಗಿರುವ ಹೊತ್ತಿಗೆ ಆ ತೆಗೆದು ಒಂದು ಚಟ್ನಿ ಪುಡಿಯೋ ಅಥವಾ ರೊಟ್ಟಿಯೋ ಅಥವಾ ಕಡಕ್ ರೊಟ್ಟಿ ಮುಖ್ಯವಾಗಿ ಎಲ್ಲ ಹಾಕಿ ಕೊಡುವಾಗ ಅದನ್ನ ತಿನ್ನುವ ಸುಖ ನಿಮ್ಗಿದೆಯಾ? ಈಗ ಹಾಸ್ಟೆಲ್ ನಲ್ಲಿ ಎಂತ ಕೊಟ್ಟಿದ್ದಾರೆ, ಚಪಾತಿ ಕೊಟ್ಟಿದ್ದಾರೆ, ಅಯ್ಯೋ ದೇವರ ಯಾರಿಗೆ ಬೇಕು? ಯಾಕೆ ನಿಮ್ಗೆ ಹಸಿವೆ ಆಗಿಲ್ಲ? ಹಸಿವೆ ಆಗಿದ್ರೆ ಅದರ ಅರ್ಥ ಗೊತ್ತಾಗ್ತಿತ್ತು, ಹಸಿವೆ ಆಗ್ಲಿಲ್ಲ. ಆದ್ರಿಂದ ಹಸಿದು ಉಣ್ಣುವ ಒಂದು ಸುಖ ಗೊತ್ತಿಲ್ಲ ನಿಮ್ಗೆ, ಹಸಿದು ಉಣ್ಣುವ ಸುಖ ಇರ್ತಕ್ಕಂಥದ್ದು ರೈತನಿಗೆ ಮಾತ್ರ, ರೈತನಿಗೆ ಮಾತ್ರ. ಅದನ್ನ ದಯವಿಟ್ಟು ಗಮನಿಸಿ. ನಮ್ಮಲ್ಲಿ ನಾಟಿ ಮಾಡುವಾಗ, ಕೃಷಿ ಮಾಡುವಾಗ ಹಳ್ಳಿಗಳಲ್ಲಿ ಆ ನಾಟಿಯ ದಿವಸದ ಸಂಭ್ರಮ ಬೇರೆ ಇತ್ತು. ಈಗ ಬಿಡಿ, ಅನಿವಾರ್ಯವಾಗಿ ಯಂತ್ರಗಳು ಬಂದಿದ್ದಾವೆ. ಆಗ ಒಂದು ಪ್ರಾರ್ಥನೆ ಹೇಳುವುದು ಅಂತಿತ್ತು, ನೀವು ನಂಬ್ತಿರೋ ಇಲ್ವೋ, ಇಡೀ ದಿವಸ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಆ ಹಳ್ಳಿಯಲ್ಲಿ ನಾಟಿ ಮಾಡ್ತಕ್ಕಂತಹ ಹೆಂಗಸರು ಹಾಡು ಹೇಳ್ತಾರೆ. ಒಂದು ಬುಕ್ ಇಲ್ಲ, ಒಂದು ಮೊಬೈಲ್. ಈಗ ಒಂದು ಹಾಡು ಹೇಳಲಿಕ್ಕಿದ್ರೆ ಹೀಗೆ ಇಟ್ಕೊಂಡು ನಿಲ್ತೇವೆ ನಾವು. ಎಷ್ಟೊಂದು ನೆನಪು ಶಕ್ತಿ ಅವರಿಗೆ, ಮೇಲ್ಗಡೆ ಬಿಸಿಲು ಬೀಳ್ತಾ ಇರ್ತದೆ, ಅದ್ರ ಯಾವ್ದ್ರ ಅರಿವು ಆಗುದಿಲ್ಲ. ಈ ಜೋ ಮಂಜಟ್ಟಿ ಬಲ್ಲ ಇದು ನಾನು ಕೇಳಿದ್ದೆ. ಎಷ್ಟು ಚಂದದ ಹಾಡುಗಳನ್ನು ಹೇಳಿಕೊಂಡು ಅವ್ರ ಖುಷಿಯಿಂದ ಆ ಕೃಷಿ ಕೆಲಸ ಮಾಡ್ತಾರಲ್ಲ, ಆ ಖುಷಿ ನಮ್ಗಿದೆಯಾ? ಎಸಿ ರೂಮ್ ಅಲ್ಲಿ ಇದೆಯಾ? ಯೋಚನೆ ಮಾಡ್ಬೇಕು ನಾವು ಅಂತ ಹೇಳೋದು ನಾನು. ಆಮೇಲೆ ನಮ್ಮಲ್ಲಿ ಎಂಥದ್ದು ಹಳ್ಳಿಯಲ್ಲಿ ಇತ್ತು, ಈಗೆಲ್ಲ ನಿಂತಿದೆ, ಎರುದೇರುಣಿ ಅಂತ. ಅಂದ್ರೆ ಅವ್ರ ಮನೆ ಗದ್ದೆಗೆ ನಮ್ಮ ಕೋಣಗಳನ್ನು ತಗೊಂಡು ನಮ್ಮ ಮನೆ ಆಗೊಂದು ಸಂಭ್ರಮ ನೋಡ್ಬೇಕು. 10-20 ಜೋಡಿ ಎತ್ತುಗಳನ್ನೆಲ್ಲ ಇಟ್ಕೊಂಡು ಗದ್ದೆ ಹೋಗುದು, ಆಗ ಒಟ್ಟಿಗೆ ಹೋಗು 10-20 ಜೋಡಿ ಎಲ್ಲ ಹೋಗುದೇ ಒಂದು ಸಡಗರ. ಮತ್ತು ಬಹಳ ಖುಷಿ, ಯಾಕೆಂದ್ರೆ ಅವತ್ತು ನಮ್ಮ ಮನೆಯಲ್ಲಿ ಊಟ ಅಲ್ಲ, ಅವ್ರ ಮನೆಯಲ್ಲಿ ಊಟ ಬಾರಿ ಚಂದ ಮಾಡಿ, ಊಟ ಹಲಸಿನ ಕಾಯಿದೆಲ್ಲ ಪಲ್ಯ ಎಲ್ಲ ಮಾಡಿ ಬಾರಿ ಚಂದ ಮಾಡಿರ್ತಾರೆ. ನಮಗೆ ಊಟ ಬೇರೆಯವ್ರ ಮನೆಯಲ್ಲೆಲ್ಲ ಅಪರೂಪಕ್ಕೊಮ್ಮೆ ಬೇರೆಯವ್ರನ್ನ ಊಟ ಮಾಡೋ ಖುಷಿ ಆಗುತ್ತೆ ನಮಗೆ. ಹಾಗೆ ಆ ಥರದ ಒಂದು ಸಂಭ್ರಮ ಇತ್ತು ಎಂಬುದನ್ನು ನಾನು ಗಮನಿಸ್ತೇನೆ. ಮಕ್ಕಳೇ, ಕೃಷಿ ಕೆಲಸಕ್ಕೆ ಯೂನಿಫಾರ್ಮ್ ಇಲ್ಲ, ಕೃಷಿ ಕೆಲಸಕ್ಕೆ ID ಕಾರ್ಡ್ ಇಲ್ಲ, ಕೃಷಿ ಕೆಲಸಕ್ಕೆ ತಮ್ಮ ಇಲ್ಲ, ಕೃಷಿ ಕೆಲಸಕ್ಕೆ ಟೈಮ್ ಟೇಬಲ್ ಇಲ್ಲ, ಕೃಷಿ ಕೆಲಸಕ್ಕೆ ಇಸ್ತ್ರಿ ಹಾಕಿದ ಬಟ್ಟೆ ಬೇಕು ಅಂತಿಲ್ಲ, ಕೃಷಿ ಕೆಲಸಕ್ಕೆ ವೆಹಿಕಲಲ್ಲಿ ಹೋಗಿ ವೆಹಿಕಲಲ್ಲಿ ಬರಬೇಕು ಅಂತ ಇಲ್ಲ, ಕೃಷಿ ಕೆಲಸಕ್ಕೆ ಕೃಷಿ ಉತ್ಪತ್ತಿಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ. ಯಾವ್ದು ಬೇಕ್ರಿ? ಎಲ್ಲೋ ಒಂದ್ ಕಡೆ ಸ್ಯಾಲರಿಗೆ ದುಡಿತಕ್ಕಂತ ನಾವು ರಿಟರ್ನ್ ಭರ್ತಿ ಮಾಡಿ ಇನ್ಕಮ್ ಟ್ಯಾಕ್ಸ್ ತುಂಬಿ ಅಯೋಧ್ಯೆಯವರೇ ನಿಮ್ಗೆ ಇರ್ಲಿ ಅಂತ ನಾನು ಇನ್ಕಮ್ ಟ್ಯಾಕ್ಸ್ ಅಂತ ದೂರ್ತಾ ಇಲ್ಲ ಅನಿವಾರ್ಯ. ಆದ್ರೆ ಕೃಷಿಕರು ಇವತ್ತು ಫ್ರೀಯಾಗಿ ವಿದ್ಯುತ್ ಕೊಡ್ತಾರೆ, ಯಂತ್ರೋಪಕರಣಗಳು ಬೇಕಾದಷ್ಟು ಬಂದಿದ್ದಾವೆ. ಖುಷಿಯಿಂದ ಕೆಲಸ ಮಾಡ್ತಕ್ಕಂತ ಒಂದು ಕ್ಷೇತ್ರ ಇದ್ರೆ ಅದು ಕೃಷಿಯ ಕ್ಷೇತ್ರ ಅನ್ನೋದನ್ನ ಗಮನಿಸ್ತೇನೆ. ಮುಖ್ಯವಾಗಿ ಏಕಾಂಗಿತನ ಎಂದೂ ಕಾಡುವುದೇ ಇಲ್ಲ ಕೃಷಿಕನಿಗೆ, ಯಾಕೆಂದ್ರೆ ಮನೆಯಲ್ಲಿರುವ ಹಸು ಕರು ಅಲ್ಲಿರ್ತಕ್ಕಂಥ ಗಿಡ ಮರ ಪ್ರಾಣಿ ಪಕ್ಷಿ ಎಲ್ಲರೂ ಜೊತೆಗಾರರು. ಮತ್ತೊಂದು ಹೇಳ್ತೇನೆ ಕಾಲೇಜ್ ಮಕ್ಕಳಿಗೆ, ದೊಡ್ಡವರು ಕೇಳಿಸ್ಕೋಬೇಡಿ, ಮಕ್ಕಳಿಗೆ ಇಲ್ಲಿ ಲವ್ ಫೈಲ್ಯೂರ್ ಇಲ್ವೇ ಇಲ್ಲ, ಕೃಷಿಯಲ್ಲಿ ಲವ್ ಫೈಲ್ಯೂರ್ ಇಲ್ಲ. ಯಾಕೆ ನೀವು ಪ್ರೀತಿಸುವುದು ಮನೆಯಲ್ಲಿರ್ತಕ್ಕಂತಹ ಹಸುವನ್ನ, ಕರುವನ್ನ, ಬೆಕ್ಕನ್ನ, ನಾಯಿಯನ್ನ, ತೆಂಗಿನ ಮರವನ್ನ, ಅಡಿಕೆ ಮರವನ್ನ. ಯಾವತ್ತೂ ನಮ್ಮನ್ನ ನಿರಾಶೆಗೊಳಿಸುವುದಿಲ್ಲ, ಫೈಲ್ ಮಾಡೋದಿಲ್ಲ, ಫೈಲ್ ಮಾಡೋದಿಲ್ಲ, ಫೈಲ್ ಮಾಡೋದಿಲ್ಲ. ಆದ್ದರಿಂದ ಕೃಷಿ ಕೆಲಸ ಮಾಡತಕ್ಕಂತಹ ಮನುಷ್ಯ ಏನಿದ್ದಾನೆ, ಅವನು ಸೆಲ್ಫ್ ಎಂಪ್ಲಾಯ್ಡ್. ಅವನು ಸಿ ಎಲ್ ಕೊಡಬೇಕಾಗಿಲ್ಲ, ರಜೆ ಕೇಳಬೇಕಾಗಿಲ್ಲ, ಸರ್ ನಾಳೆ ಒಂದು ದಿವಸ ಬರುವುದಿಲ್ಲ. ಏನು ಈ ಬಾಸಿನ ಆರ್ಡರ್ ಕೃಷಿಯಲ್ಲಿಲ್ಲ. ಯಾವಾಗ ಬೇಕಾದ್ರೂ ನೀವು ಆರಾಮಾಗಿ ಮಲಗಬಹುದು, ಒಂದು ದಿವಸ ಇಡೀ ಏನು ಬೇಡ ಅಂತ ಮಲಗಿದ್ರೆ ತೊಂದರೆ ಇಲ್ಲ, ಮರು ದಿವಸ ಅಡಿಗೆ ಹೇಗಿದ್ರೆ ಆಯ್ತು. ಕೇಳಿಲ್ಲ, ಎಷ್ಟು ಚೆನ್ನಾಗಿದೆ ಕೃಷಿಯ ಕ್ಷೇತ್ರ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಒಂದು ಮಾತು ಹೇಳಿ ನನ್ನ ಮೊದಲ ಹಂತವನ್ನ ಮುಗಿಸುವ ಹಂತಕ್ಕೆ ಬರ್ತೇನೆ. ಹಣವಿಲ್ಲದೆ ವಾರಗಟ್ಟಲೆ ಬದುಕಬಹುದು ಒಬ್ಬ ಕೃಷಿಕ. ಸಿಟಿಯಲ್ಲಿ ಬದುಕಲಿಕ್ಕೆ ಆಗುತ್ತಾ? ಸಾಧ್ಯವೇ? ಹಣ ಕೊರೋನಾ ಟೈಮಲ್ಲಿ ಆತಂಕ ಇಲ್ಲದೆ ಬದುಕಿದ್ರು ಕೃಷಿಕರು, ಮತ್ತು ಬೇರೆಯವರಿಗೆ ಅನ್ನ ಕೊಟ್ಟರು. ಎಷ್ಟೋ ಮನೆಗಳಿಗೆ ಅನ್ನದ ಪ್ಯಾಕೆಟ್ಗಳನ್ನು ಇತ್ಯಾದಿಗಳನ್ನು ರೈತರೇ ಸರಬರಾಜು ಮಾಡಿದ್ದು ಮುಖ್ಯವಾಗಿ. ಆದ್ದರಿಂದ ಕೃಷಿಯಲ್ಲಿ ನಿಜವಾಗಿರ್ತಕ್ಕಂತಹ ಪುಣ್ಯ ಇದೆ, ಕೃಷಿಯಲ್ಲಿ ಸಹಕಾರ ತತ್ವ ಇದೆ, ಇತ್ಯಾದಿಗಳಲ್ಲಿದೆ ಅಂತ. ಸ್ನೇಹಿತರೆ, ಎರಡನೇ ಪಾರ್ಟಿಗೆ ಹೋಗ್ತಾ ನಿಮ್ಮೊಂದು ಕತೆ ಹೇಳ್ತೇನೆ, ದಯವಿಟ್ಟು ನಮ್ಮ ತುಳುವಲ್ಲಿ ಕಿವಿ ಕೊಂಡೆ ಮಾಡಿ ಕೇಳುವುದು ಅಂತ ಹೇಳುದು. ಕಿವಿ ಕೊಂಡೆ ಮಾಡಿ ಕೇಳುದು ಅಂತ ಕೇಳಬೇಕು. ಒಂದು ಕತೆ ಹೇಳ್ತೇನೆ. ಏನ್ ಹೇಳ್ತೇನೆ ಹೇಳಬೇಡ, ಗೊತ್ತು ನನಗೆ, ನನ್ನ ವಿದ್ಯಾರ್ಥಿಗಳ ಮಧ್ಯೆ ಇದ್ದವ ನಾನು, ಹಾಗಾಗಿ ಮಕ್ಕಳಿಗೆ ಕತೆ ಅಂದ್ರೆ ಬಹಳ ಇಷ್ಟ ಅಂತ ಗೊತ್ತು. ಆದರೆ ಇದು ಕಥೆ ಅಲ್ಲ, ಏನು ಗೊತ್ತಾ, ನಾನು ಜೈನ್ ಹೈಸ್ಕೂಲ್ನಲ್ಲಿ 31 ವರ್ಷ ಕೆಲಸ ಮಾಡಿದ್ದೆ, ಈಗ ರಿಟೈರ್, ಇನ್ನು ಪ್ರಯೋಜನ ಇಲ್ಲ ಅಂತ ಮನೆಗೆ ಕಳಿಸಿದ್ದಾರೆ. 1999 ಸುಮಾರು ನನ್ನ ಕ್ಲಾಸಲ್ಲಿ ಒಬ್ಬಳು ವಿದ್ಯಾರ್ಥಿನಿ ಇದ್ರು, ನನ್ನ ಕ್ಲಾಸಲ್ಲಿ ಒಬ್ಬಳು ವಿದ್ಯಾರ್ಥಿನಿ ಇದ್ರು. ಆ ವಿದ್ಯಾರ್ಥಿನಿಗೆ ಕಥೆ, ಕವಿತೆ ಇತ್ಯಾದಿ ಬರೆಯುವುದು ಅಂದ್ರೆ ತುಂಬಾ ಇಷ್ಟ ಅವಳಿಗೆ. ಕಥೆ ಬರೆದು ನನ್ನ ಹತ್ರ ತೋರಿಸ್ತಿದ್ಲು, ಅರ್ಧಂಬರ್ಧ ಕಥೆ ಬರೆದು ನನ್ನ ಹತ್ರ ತೋರಿಸ್ತಿತ್ತು. ನಾನು ತಿದ್ದಿ ಹೇಳ್ತಾ ಇದ್ದೆ, ಯಾಕಂದ್ರೆ ಕನ್ನಡ ಟೀಚರ್ ಆಗಿ ನನ್ನ ಕೆಲಸ ಅದು, ತಿದ್ದಿ ಹೇಳ್ತಾ ಇದ್ದೆ, ತಿದ್ದಿ ಬರಲಿಕ್ಕೆಲ್ಲ ಕೊಡ್ತಾ ಇದ್ದೆ. ಎಲ್ಲರೂ ಕುರ್ಚಿ ಖಾಲಿ ಉಂಟಾ ತೋರಿಸಿ ಸರಿಗೆ, ಒಬ್ರೆ ಆ ಕಡೆ ಪಾಸ್ ಆಗಿ ಬೇಗ ಪಾಸ್. 1999 ಹೊತ್ತಿಗೆ ನಾನು ಜೈನ ಹೈಸ್ಕೂಲ್ನಲ್ಲಿ ಟೀಚರ್ ಆಗಿದ್ದಾಗ ಒಬ್ಬಳು ವಿದ್ಯಾರ್ಥಿನಿ ಇತ್ತು, ಬ್ರಾಹ್ಮಣರ ಮನೆಯ ಹುಡುಗಿ. ನಾನು ಹೇಳುವ ಈ ಶಬ್ದದ ಹಿಂದೆ ಕೂಡ ಉದ್ದೇಶ ಇದೆ, ಬ್ರಾಹ್ಮಣರ ಮನೆಯ ಹುಡುಗಿ. ಓ, ಇಲ್ಲಿ ಕಾಂತಾವರ ಕ್ಲಾಸಿನ ಆಚೆಗೆ ಹೋದ್ರೆ ಕುಕ್ಕುಡೆಯಲು ಅಂತ ಒಂದು ಮನೆ, ಶಂಭು ಭಟ್ರು ಆ ಹಿರಿಯರು ಪೌರೋಹಿತ್ಯಗಳನ್ನ ಮಾಡ್ತಾ ಇದ್ರು. ಮಗ ಸ್ವಲ್ಪ ವಿದ್ಯಾವಂತರಾಗಿ ಬ್ಯಾಂಕಿನಲ್ಲಿ, ಬೆಳವಾಯಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರ ಮಗಳು ಈ ಹುಡುಗಿ, ಅವಳು ಕಥೆ ಹೇಳಿದ್ನಲ್ಲ, ಒಂದು ಸ್ವಲ್ಪ ಭಾವಜೀವಿ, ಭಾವುಕಳು, ತಿಂದು ಹೇಳ್ತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದೆ, ತುಂಬ ಹುಷಾರು. ಮುಂದೆ ಒಂದಿಷ್ಟು ವಿದ್ಯಾಭ್ಯಾಸ ಮಾಡಿದ್ಮೇಲೆ ಇಷ್ಟಪಟ್ಟು ಒಬ್ಬ ಕೃಷಿಕನನ್ನ ಮದುವೆ ಆಗ್ತದೆ, ಇಷ್ಟಪಟ್ಟು ಮನೆಯವರು ಸ್ವಲ್ಪ ಮೀಗುಯಿ ಮಾಡಿದ್ರು, ಆದರೆ ಬ್ರಾಹ್ಮಣನೇ, ಗಂಡಿ ಇಲ್ಲ. ಆದ್ದರಿಂದ ಬ್ರಾಹ್ಮಣನೇ, ಬಹಳ ಸರಳ ಸಜ್ಜನಿಕೆಯ ಒಬ್ಬ ಸರಳ ಮನುಷ್ಯ. ಅವಳ ಹೆಸರು ವಾಣಿಶ್ರೀ ಅಂತ, ಗಂಡನ ಹೆಸರು ಶ್ರೀಹರ್ಷ. ಶ್ರೀಹರ್ಷನನ್ನ ಮದುವೆ ಆದ. ಮದುವೆಯಾಗಿ ಅವರು ಜೀವನ ಪ್ರಾರಂಭ ಮಾಡಿದ್ದು ಕೊಪ್ಪದಲ್ಲಿ. ಕೊಪ್ಪದಲ್ಲಿ ಮುಂದೆ ಅವರ ಇಡೀ ಬದುಕು ಒಂದು ಅತ್ಯಂತ ಸುಂದರವಾದ ಬದುಕು, ಅತ್ಯಂತ ಸುಂದರವಾದ ಬದುಕು. ಪ್ರಾರಂಭಕ್ಕೆ ಗಂಡನನ್ನು ಸೇರಿಸಿಕೊಂಡು ಅವಳು ಕೃಷಿಯಲ್ಲಿ ಪೂರ್ತಿ ತೊಡಗಿಸಿ, ಅವಳು ಮದುವೆ ಆದಂತೆ ಕೃಷಿಕ ಅಂತ ತಿಳ್ಕೊಂಡು ಕೃಷಿಕನೇ ನನ್ನ ಗಂಡನಾಗಬೇಕು ಅಂತ ಇಷ್ಟಪಟ್ಟು ನಾನು ಅವಳ ಮದುವೆಗೆ ಹೋಗಿದ್ದೇನೆ. ಇಡೀ ದಿವಸ ಶೋಭಾನೆಯಲ್ಲೇ ಕುಕ್ಕುಡೆಯಲ್ಲಿ ಮದುವೆ ಆದದ್ದು, ಶೋಭಾನೆಯಲ್ಲೇ ಹೆಚ್ಚು ಚಂದ ಆಯ್ತೆ. ಕೃಷಿಕನನ್ನು ಮದುವೆ ಆಯ್ತು. ನಾನು ಹೇಳಿದ್ನಲ್ಲ, ಅಪ್ಪ ಅಮ್ಮನಿಗೆ ಅಷ್ಟು ವಿಷಯ ಇರಲಿಲ್ಲ, ಮೊದಲಿಗೆ ಮದುವೆ ಆದ್ರು. ಮದುವೆ ಆದ್ಮೇಲೆ ಗಂಡನ ಜೊತೆಯಲ್ಲಿ ಸೇರಿಕೊಂಡು ಕೃಷಿ ಪ್ರಾರಂಭ ಮಾಡಿದ್ರು. ಸುಮಾರು 2-2.5 ಎಕರೆ ಅವರಿಗೆ ಸ್ವಲ್ಪ ಜಮೀನಲ್ಲೆಲ್ಲ ತಗೊಂಡಿದ್ದಾರೆ. ಪಕ್ಕದಲ್ಲಿ ಒಂದು ತೋಡು ಹರಿಯುತ್ತದೆ, ಒಂದು ಹೊಳೆ ಹರಿಯುತ್ತದೆ, ಬಹಳ ಚಂದದ ಹೊಳೆ. ಅದರ ಪಕ್ಕದಲ್ಲಿ ಅವರ ಕೃಷಿ ಭೂಮಿಯೆಲ್ಲ ಎರೆಗೊಬ್ಬರ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಎರೆಹುಳದ ಗೊಬ್ಬರ ಭಯಂಕರ ಡಿಮಾಂಡ್ ಬಂತು. ಅದಕ್ಕೆ ಇವಳೇ ಸ್ವತಃ ಅದನ್ನ ಪ್ಯಾಕಿಂಗ್ ಮಾಡೋ ಇತ್ಯಾದಿಗಳನ್ನ ಮಾಡೋ, ಗಂಡ ಅವ್ರ ಕೆಲಸವನ್ನ ಮಾಡ್ತಾರೆ, ಇವ್ರು ಮಾಡ್ತಾರೆ. ಎರೆಗೊಬ್ಬರಕ್ಕೆ ಬಹಳ ಬೇಡಿಕೆ ಬರಲಿಕ್ಕೆ ಶುರುವಾಯಿತು. ಅದರಲ್ಲಿ ತುಂಬಾ ಯಶಸ್ಸನ್ನು ಪಡೆದ್ಲು. ಆಮೇಲೆ ನಿಧಾನಕ್ಕೆ ಹೈನುಗಾರಿಕೆಯನ್ನು ಶುರು ಮಾಡಿದ್ರು, ಹಸು ಸಾಕುವ ಕೆಲಸ. ಹಸು ಸಾಕ್ತಾ ಸಾಕ್ತಾ ಸುಮಾರು 15 ದನಗಳನ್ನ ಇಟ್ಕೊಂಡು ಹಾಲು ಉತ್ಪತ್ತಿ ಮಾಡಿ ಆ ಹಾಲನ್ನ ಕೊಪ್ಪದ ಮನೆ ಮನೆಗಳಿಗೆ ಮುಟ್ಟಿಸುವ ಕೆಲಸ. ನಾನು ಹೇಳಿದೆ ಪ್ಯಾಕೆಟ್ ಅಂತ, ಇವರು ಪ್ಯಾಕೆಟ್ ಮಾಡ್ತಿದ್ರು. ಆದ್ರೆ ಆಯಾ ದಿವಸದ ಹಾಲನ್ನ ಮನೆಯಲ್ಲಿ ಪ್ಯಾಕೆಟ್ ಮಾಡಿಯೇ ಮನೆ ಮನೆಗಳಿಗೆ ಮುಟ್ಟಿಸೋದು. ಏನು ಅದಕ್ಕೆ ಪಾಶ್ಚರೈಸರ್ ಅದೇನು ಇಲ್ಲ, ಫ್ರೆಶ್ ಹಾಲನ್ನು. ಆದ್ರೆ ಮುಟ್ಟಿಸ್ಲಿಕ್ಕೆ ಸುಲಭ ಆಗಬೇಕಲ್ಲ, ಇಲ್ಲರೆ ಪಾತ್ರೆ ಅದೆಲ್ಲ ಅಂತ ಮನೆ ಮನೆಗೆ ಮುಟ್ಟಿಸುವ ಕೆಲಸವನ್ನ ಪ್ರಾರಂಭ ಮಾಡಿದ್ರು. ಆಗ ಅವಳಿಗೆ ಅನ್ನಿಸ್ತು ಮನೆ ಮನೆಗೆ ಹಿಡ್ಕೊಂಡು ಹೋಗುದು ಹೇಗೆ ಅಂತ. ಹೀರೋ ಹೊಂಡ ಮೋಟರ್ ವೆಹಿಕಲ್ ಇತ್ತು ಆಗ ಕಾಲ, ಗಮನಿಸಿ ಈಗಕ್ಕಿಂತ ಒಂದು 15-20 ವರ್ಷದ ಹಿಂದಿನ ಕತೆ. ಹೀರೋ ಹೊಂಡ ಮೋಟರ್ ವೆಹಿಕಲ್ ಇತ್ತು. ಸರ್ಪ್ರೈಸ್ ಅಂದ್ರೆ ಆ ಹೀರೋ ಹೊಂಡ ಮೋಟರ್ ಬೈಕಲ್ಲೇ ತನ್ನ ತಾಯಿ ಮನೆಗೆ ಬರ್ತಿದ್ಲವಳು ಒಬ್ಳೆ ಮೋಟರ್ ಬೈಕಲ್ಲೇ. ಎಲ್ಲಿ ಬೇಕಾದ್ರೂ ಅವಳು ಕೊಪ್ಪದಲ್ಲಿ ಕೆಲವರು ಅವಳನ್ನು ಕೆಣಕಿದ್ದು ಉಂಟು ಮೋಟರ್ ಬೈಕಲ್ಲಿ ಬರ್ತಾಳೆ ಅಂತ. ಏನೋ ಮಾಡಿದ್ದಿದೆ, ಸರಿಯಾದ ಉತ್ತರ ಕೊಟ್ಟಿದ್ದಾಳೆ ಅವಳು. ಹಾಗೆ ಮೋಟರ್ ಬೈಕಲ್ಲಿ ಅವಳು ಓಡಾಡ್ತಾ ಇದ್ಲು. ಅದಾದ್ಮೇಲೆ ಅವಳು ಈ ಹುಲ್ಲು, ಹಸುಗಳಿಗೆ ಹುಲ್ಲು ಬೆಳೀತಕ್ಕಂತ ಕೆಲಸ ಶುರು ಮಾಡಿದ್ಲು. ಅದು ಒಳ್ಳೆ ಬೆಳೆ ಬಂತು, ಅದರಲ್ಲಿ ಕೂಡ ಸಾಕಷ್ಟು ಆದಾಯ ಬರ್ತಿತ್ತು. ಅದಾದ್ಮೇಲೆ ಮುಖ್ಯವಾಗಿ ಈ ಅರಶಿನ ಪುಡಿ, ಅವರು ಸ್ವತಃ ಅರಶಿನ ಬೆಳೀತಾರೆ, ಆ ಅರಶಿನ ಪುಡಿ ಮಾಡಿ ಶುದ್ಧ ಅರಶಿನ ಪುಡಿ, ಅದಕ್ಕೇನು ಕೆಮಿಕಲ್ಗಳ ಮಿಕ್ಸಿಂಗ್ ಇಲ್ಲ, ಶುದ್ಧ ಅರಶಿನ ಪುಡಿ ಜೊತೆಗೆ ಕುಂಕುಮ, ಶುದ್ಧ ಕುಂಕುಮ. ಅವಳು ಬಹಳ ಚೆನ್ನಾಗಿ ವಿವರಿಸ್ತಾಳೆ ಶುದ್ಧ ಕುಂಕುಮ ಹೇಗೆ ತಯಾರು ಮಾಡುದು ಅಂತ. ಅದಕ್ಕೆ ನಿಂಬೆ ಹುಳಿಯ ರಸ ಎಲ್ಲ ಕೆಮಿಕಲ್ ಇಲ್ಲ, ಶುದ್ಧ ಕುಂಕುಮವನ್ನು ತಯಾರು ಮಾಡಿ ಮಾಡಿದ್ಲು. ಇತ್ತೀಚಿನ ವರ್ಷಗಳಲ್ಲಿ ಕಷಾಯ ಪುಡಿ ಅಂತ ಕರೀತೇವಲ್ಲ ನಾವು, ಅತ್ಯಂತ ಎಷ್ಟು ಕೇಳಿದ್ರೆ ಮೂಡುಬಿದ್ರೆಯಲ್ಲಿ ಸಮೇತ ಅವಳಿಗೆ ಇವತ್ತಿಗೂ ಗಿರಾಕಿಗಳಿದ್ದಾಳೆ, ಕೊರಿಯರ್ ಅಲ್ಲಿ ಕಳಿಸ್ತಾಳೆ ಅವಳು ಅಥವಾ ಪೋಸ್ಟಲ್ ಅಲ್ಲಿ ಕಳಿಸ್ತಾಳೆ. ಬಹಳ ಅದ್ಭುತವಾಗಿ ಮಾರ್ಕೆಟಿಂಗ್ ಇದೆ, ಅರಶಿನ ಪುಡಿಗಿದೆ, ಕುಂಕುಮ ಪುಡಿಗಿದೆ, ಎಲ್ಲದಕ್ಕೂ ಇದೆ. ಇಷ್ಟ ಆಗಿ ಬರೀ ಹಳ್ಳಿ ಹುಡುಗಿಯಾಗಿ ಉಳಿದಾಳೆ ಅಂತ ತಿಳ್ಕೊಬೇಡಿ, ವರ್ಷಕ್ಕೆ ಕೆಲವು ದಿವಸ ಅವಳು ತನಗೋಸ್ಕರ ಮೀಸಲಾಗಿ ಇಡ್ತಾಳೆ. ಆ ಹೊತ್ತಿನಲ್ಲಿ ಹಿಮಾಚಲ ಪ್ರದೇಶಕ್ಕೆ ಒಬ್ಬಂಟಿಯಾಗಿ ಹಿಮಾಚಲ ಪ್ರದೇಶಕ್ಕೆ ಹೋಗಿ ಹಿಮಾಚಲ ಪ್ರದೇಶದಲ್ಲಿ ಸುತ್ತಿ ಬಂದಿದ್ದಾಳೆ. ಈಗ ಕಳೆದ ವರ್ಷ ಅಷ್ಟೇ ಕಾಶ್ಮೀರಕ್ಕೆ ಹೋಗಿ ಕಾಶ್ಮೀರ ಎಲ್ಲ ಸುತ್ತಿ ಬಂದಿದ್ದಾಳೆ, ಟೀಮ್ನ ಮೂಲಕ ಸುತ್ತಿ ಬಂದಿದ್ದಾಳೆ. ಎರಡು ಮುದ್ದಾದ ಮಕ್ಕಳ ತಾಯಿ, ಎರಡನೇ ಮಗ ಸೆಕೆಂಡ್ ಪಿ ಯು ಸಿಯಲ್ಲಿ ಓದ್ತಾ ಇದ್ದಾನೆ, ಮೊದಲ ಮಗ 8th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾನೆ. ಅವಳ ಮನೆಗೆ ಹೋದ್ರೆ ತುಂಬಾ ಬೆಕ್ಕುಗಳು, ತುಂಬಾ ನಾಯಿಗಳು. ಬೇಡ, ಇದಿಷ್ಟೆಲ್ಲ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ವಾಣಿಶ್ರೀ ಶ್ರೀಹರ್ಷ ಅಂತ ಹಾಕಿದ್ರೆ ಅವಳ ಬೆಕ್ಕಿನ ಕಥೆ ಬರ್ತದೆ, ಅಲ್ಲಿ ಅವಳು ಹಳೆ ಹಾಕಿರ್ತಾಳೆ, ನಾಯಿಯ ಕಥೆ ಬರ್ತದೆ, ಮುದ್ದಾದ ಹಸುವಿನ ಕರುವಿನ ಕಥೆ ಬರ್ತದೆ, ಅದು ಹೇಗೆ ಓಡಾಡ್ತದೆ ಎಲ್ಲ ಫೇಸ್ಬುಕ್ ಅಲ್ಲಿ ಇದೆ. ಜೊತೆಗೆ ಒಳ್ಳೊಳ್ಳೆ ಕವಿತೆಗಳನ್ನ ಅಲ್ಲಿ ಬರೆದು ಹಾಕ್ತಾಳೆ. ಒಂದು ರಹಸ್ಯದ ಸಂಗತಿ ಏನು ಅಂದ್ರೆ, ಅವಳು ಒಂದ್ಸಲ ನನ್ನ ಸ್ಟೂಡೆಂಟ್ ಆಗಿದ್ದ ಕತೆ ಬರ್ಕೊಂಡು ಬಂದಿದ್ಲು, ಅರ್ಧ ಕತೆ ಅರ್ಧ ಇಲ್ಲ. ನಾನು ಕೇಳಿದೆ ಏನ ಅರ್ಥ ಅಂತ, ಸರ್ ಹೇಗೆ ಮುಂದುವರಿಸಬಹುದು ಅಂತ ಕೇಳಿದ್ವಿ. ನಾನು ಬಹಳ ಸಣ್ಣ ಡೌಟ್ ನಲ್ಲಿ ಹೇಳಿದ್ದೇನು ಹೇಳಿದ್ರೆ, ಇದು ಯಾಕೋ ನಿಜ ಕತೆ ಅಂತ ಅನ್ನಿಸ್ತಾ ಇದೆ ಅಲ್ಲ ಪುಟ ಅಂತ ಹೇಳಿದೆ. ನೆಗಾಡಿದ್ರು. ವಾಸ್ತವವಾಗಿ ಅವಳು ಆಗ ಇನ್ನು ಮದುವೆ ಆಗಿರ್ಲಿಲ್ಲ, ಆದ್ರೆ ಮದುವೆ ಆಗ್ಬೇಕು ಅಂತ ಇಷ್ಟಪಡ್ತಾ ಇರೋ ಹೊತ್ತಿಗೆ ಮುಂದೆ ಅವಳದೇ ಕತೆ, ಅದು ಅವಳದೇ ಜೀವನದ ಕತೆ, ಮುಂದೆ ಹೇಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ಸರ್ ಇದ್ದು ಸಲಹೆ ಕೇಳಿದ್ರು. ಮುಂದೆ ಮುಂದುವರಿತ ಪ್ರಶ್ನೆ ಬೇರೆ. ಬಹಳ ಸುಂದರವಾಗಿರ್ತಕ್ಕಂಥ ಜೀವನವನ್ನ ಅವಳು ಮಾಡಿದ್ರು. ನಾನು ಹೇಳಿದ್ನಲ್ಲ, 15 ದನಗಳ ಸುಮಾರು 100 ಲೀಟರ್ ಹಾಲನ್ನ ಇವತ್ತು ಕೊಪ್ಪದ ಮನೆ ಮನೆಗಳಿಗೆ ಇವತ್ತಿಗೂ ಮುಟ್ಟಿಸ್ತಾಳೆ. ಮಕ್ಕಳು ಸಹಾಯ ಮಾಡ್ತಾರೆ, ಈಗ ಮಕ್ಕಳು ಸಹಾಯಕ್ಕೆ ನಿಲ್ತಾರೆ. ಅದರ ಜೊತೆಗೆ ಅಡಿಕೆ ಇದೆ, ಅಡಿಕೆ ಮರ ಇದೆ, ಈಗ ತೆಂಗಿನ ಮರಗಳಿದ್ದಾವೆ, ಶುಂಠಿ ಬೆಳೆಯುತ್ತಾರೆ, ಅರಶಿನ ಅಂತೂ ಬೆಳೆದೇ ಬೆಳೆಯುತ್ತಾರೆ. ಜೊತೆಗೆ ಕಾಳುಮೆಣಸು ವಿಶೇಷವಾಗಿ, ಬಹುಶಃ ರೈತರಿಗೆ ಮಿಶ್ರ ಬೆಳೆಗಳಲ್ಲಿ ಅತ್ಯಂತ ಶಕ್ತಿದಾಯಕವಾದ, ಹೆಚ್ಚು ಖರ್ಚಿಲ್ಲದ, ಆದರೆ ತುಂಬಾ ಉತ್ಪತ್ತಿ ಕೊಡಬಹುದಾದಂತಹ ಒಂದು ಬೆಳೆ ಅಂದ್ರೆ ಕಾಳುಮೆಣಸು, ಕರಿಮೆಣಸು ಏನು ಹೇಳ್ತೇವೆ, ಎಡ್ಡೆಮೆಣಸಿ, ಅದು ಬಹಳ ಅದನ್ನ ಬೆಳೀತಾರೆ, ಅವರು ವಿಶೇಷವಾಗಿ ಬೆಳೀತಾರೆ. ಜೊತೆಗೆ ಎಷ್ಟು ಒಳ್ಳೆ ಮನಸ್ಸು ಉಳಿದು ಅಂದ್ರೆ, ಅವಳು ಶಾಲೆಗೆ ಹೋಗುವಾಗ ಅವಳಿಗೆ ಶಾಲೆಯ ಸಂಪರ್ಕ ಬಂದು ಆ ಶಾಲೆಯ ಮಕ್ಕಳಿಗೆ, ಒಪ್ಪದ ಅನೇಕ ಶಾಲೆಯ ಮಕ್ಕಳಿಗೆ ಪ್ರತಿ ವರ್ಷ ಹೋಗಿ ಪುಸ್ತಕ ವಿತರಣೆ ಮಾಡ್ತಾಳೆ, ಸ್ಕಾಲರ್ಶಿಪ್ ವಿತರಣೆ ಮಾಡ್ತಾಳೆ. ಕೃಷಿ ಉತ್ಪತ್ತಿ ಇಲ್ಲ, ಅವಳಿಗೆಲ್ಲರಿಗೆ ಹಂಚುವ ಮನೋಭಾವ, ಯಾರಿಗೆ ಏನು ಕಷ್ಟ ಬಂದರೂ ಕೂಡ ಅಲ್ಲಿಗೆ ಹೋಗಿ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾಳೆ. ಒಳ್ಳೆ ಯೋಗಾಸನ ಮಾಡ್ತಾ ಇದ್ಲು, ಅಲ್ಲೂ ಕೂಡ ಅನೇಕರಿಗೆ ಆ ಯೋಗದ ಅಭಿರುಚಿಯನ್ನು ಬೆಳೆಸಿದ್ಲು. ಒಳ್ಳೆ ಓದುವ ಅಭ್ಯಾಸ ಇದೆ, ಅವಳು ಹೇಳ್ತಾಳೆ ಯಾವಾಗ ಫೋನ್ ಮಾಡಿದಾಗ, ನಿಮ್ಮಿಂದಲೇ ಸರ್ ಆ ಓದುವ ಅಭ್ಯಾಸ ಅಂತ. ಮನೆಯಲ್ಲಿ ಸುಮಾರು 700-1000 ಪುಸ್ತಕಗಳ ಸಂಗ್ರಹ ಅವಳತ್ರ ಇದೆ ಅನ್ನೋದನ್ನು ನಾನಿಲ್ಲಿ ನೆನಪು ಮಾಡಿಕೊಳ್ತೇನೆ. ಅವಳು ಯಾತ್ರೆ ಹೋಗುವಾಗ ವೈಷ್ಣವಿ ಕೂಡ ಹೋಗಿದ್ದಾಳೆ, ಅದನ್ನು ಕೂಡ ನೆನಪು ಮಾಡಿಕೊಳ್ತೇನೆ. ಇಷ್ಟೆಲ್ಲ ಆದ್ಮೇಲೆ ಇನ್ನೆರಡು ಹಾಬಿಗಳಿವೆ, ಚಿಕ್ಕ ಹಾಬಿಗಳು. ಒಂದು, ಕೆಲವು ಸಲ ಗೊತ್ತಿಲ್ಲ ಗಂಡನ ಹತ್ರ ಹೇಳಿ ಮನಸ್ಸಾದ್ರೆ ಸುಮ್ಮನೆ ಕಾರಲ್ಲಿ ಕೂತ್ಕೊಂಡು ಎಂತ ಹೇಳ್ತೇವೆ ಅದನ್ನು, ಲಾಂಗ್ ರೈಡ್ ಹೋಗುವ ಅಭ್ಯಾಸ ಅವಳದು. ಕಾರಲ್ಲಿ ಕೂತ್ಕೊಂಡು ಸೀದಾ ಹೋಗ್ತಾಳೆ ಆಗುಂಬೆಯವರೆಗೂ ಬಂದು ಮತ್ತೆ ವಾಪಸ್ ಹೋಗ್ತಾಳೆ. ಈ ತರದ ಲಾಂಗ್ ರೈಡಿನ ಒಂದು ಅಭ್ಯಾಸ ಅವಳಿಗಿದೆ. ಅದರ ಜೊತೆಯಲ್ಲಿ ಇನ್ನೊಂದು ಒಳ್ಳೆಯ ಅಭ್ಯಾಸವನ್ನ ಬೆಳೆಸ್ಕೊಂಡಿದ್ದಾಳೆ, ಎಲ್ಲಿಯೇ ಕಾರ್ಯಕ್ರಮ ಇದ್ರೆ ಈ ಬಡಿಸುವವರು ಈಗಾಗಿದೆ ಅಲ್ಲ, ಅದರಲ್ಲೂ ಸೇರಿಕೊಳ್ತಾಳೆ. ಅದರಲ್ಲಿ ಸೇರಿಕೊಂಡು ಆ ಊಟ ಬಡಿಸುವ ವ್ಯವಸ್ಥೆಯಲ್ಲಿ ಕೂಡ ತನ್ನನ್ನು ತಾನು ಕೈ ಜೋಡಿಸ್ತಾಳೆ. ಸ್ನೇಹಿತರೆ, ಈಗ